ಹಾಗೇನೆ ಮಣ್ಣಿನಲ್ಲೇ ಜೀವ ನೆಲೆ ನಿಂತದ. ಈ ಅರಣ್ಯ ಕೃಷಿ ಜೊತೆಗೇನೆ ಭತ್ತ ಬೆಳಿತೀರಿ, ಮತ್ತೆ ಈ ಊದಲು, ಈ ಸಿರಿಧಾನ್ಯಗಳನ್ನು ಬೆಳಿತೀರಿ, ರಾಗಿ ಬೆಳಿತೀರಿ, ಅದು ಹೇಗೆ ನಿಮ್ಗೆ ಪೂರಕವಾಗಿ ಆ ಒಂದು ಪೈರು ಬರ್ಲಿಕ್ಕೆ ಸಾಧ್ಯ ಆಗಿದೆ? ಎಷ್ಟು ಪೈರುಗಳನ್ನು ತಗೊಂಡಿರಿ ಈಗ? ಸರ್, ನಾ ರಾಗಿ ಬಿತ್ತಾಕ ನಮ್ಮ ಹೊಲಕ್ಕೆ ಬರುವಂತ ಸ್ನೇಹಿತರೆಲ್ಲ ಬಂದಿರ್ತಾರಲ್ರಿ, ಅವರೆಲ್ಲ ಹೇಳಕತ್ತ ನಮ್ಗೆ ಅಲ್ಲಿ ಅಜ್ಜಿಯರು ಅಂತ ಕೆಲವು ಜನ ಬರ್ತಿದ್ರಿ. ಏ ಸರ್, ನಾವು ರಾಗಿ ಬೆಳಿತಿದ್ದೀವಿ ರೀ ಅಂತ ಹೇಳಿದ್ರು. ನಾವು ಅದನ್ನು ಕರಿ ಭತ್ತ ಅಂತ ಹೇಳಿನ್ರಿ, ರೊಟ್ಟಿ ಮಾಡೋದು. ಆ ಭತ್ತ ತಂದಾಗ ಏ ಸರ್ ನಾವು ಭತ್ತ ಬೆಳಿತಿದ್ದೀವಿ ಅಂತ ಹೇಳಿದ್ರು. ನಾ ಏನೇನು ಬಿತ್ತೇನೋ ಏ ಸರ್ ಇದನ್ನೆಲ್ಲ ಮೊದಲು ಬಿತ್ತಿದ್ದೀವ್ರಿ ನಾವು. ಮೊದಲು ಬಿತ್ತಿದ್ದೆವು ಕೇವಲ 30-40 ವರ್ಷದಿಂದ ಈ ಕಡೆ ಅವ್ರು ಬಿತ್ತಾಕತ್ತಿಲ್ಲರಿ ಅದನ್ನು. ಅವ್ರು ಬರೇ ಒಳ್ಳೊಳ್ಳೆ ಏನು ಮಾಡಕತ್ತಾರ ಅಂತಂದರೆ, ಕಬ್ಬು ಒಂದು ಹಾಕತ್ತಾರ್ರಿ, ಕೆಲಸ ಕಡಿಮೆ ಅಂಥೇಳಿ, ಮುಂದೆ ಸೋಯಾಬೀನ್ ಹಾಕ್ತಾರ್ರಿ, ಗೊಂಜಾಳ ಹಾಕ್ತಾರ್ರಿ. ನೀವು ನಮ್ಮ ಪ್ರದೇಶಕ್ಕೆ ಹಳ್ಳಿಗೇರಿ ಸುತ್ತಮುತ್ತಲು ಎಲ್ಲಿ ಹೋದ್ರೂ ಈ ಮೂರ ಕಾಣಿಸ್ತಾರೆ ನಿಮಗೆ. ಭಾಳ ಅಂದರೆ ಕೆಲವು ಜನ ಹೂಗಳನ್ನು ಬೆಳೆಯಕತ್ತಾರೆ, ಅವಕ್ಕೆಲ್ಲಕ್ಕೂ ಇವರೇ ಹಾಕ್ಬೇಕು, ಅವಕ್ಕೆಲ್ಲಕ್ಕೂ ಕೆಮಿಕಲ್ಸ್ ಹೊಡಿಬೇಕು, ಎಲ್ಲರೂ ಮಾಡ್ಬೇಕ್ರಿ ಅವರು. ಹೀಗಾಗಿ ಈಗ ರಾಗಿ ಬೆಳಿತೇನ್ರಿ, ಊದಲು ಬೆಳೆದಿರ್ತೇನು, ಮುಂದೆ ಭತ್ತ ಬೆಳೆದಿರ್ತೇನು, ಅವೆಲ್ಲ ಸರಿಯಾಗಿ ಬರಾಕತ್ತಾವು. ನಾವು ಏನು ಕೊಂಡ್ಕೊಳ್ಳೋ ಪ್ರಸಂಗ ಬರೋದಿಲ್ಲ. ಮತ್ತು ಸರ್ ಹೇಳ್ತೇನೆ ನಿಮಗೆ, ಅಷ್ಟು ರುಚಿ ಊಟ ನಾನು ನಶಿಬದಾಗಿಂದ ಎಂದು ಉಂಟಿರಕ್ಕಿಲ್ಲ. ನಾವು ಸಣ್ಣವರಿದ್ದಾಗ ಏನು ಊಟ ಮಾಡ್ತಿದ್ದೆವು ಅಷ್ಟೇ ರುಚಿಯಾದ ಊಟವನ್ನು ಈಗ ಊಟ ಮಾಡಕತ್ತಿದ್ರು. ಅಗದಿ ಜೀರೋ ಪಾಲಿಶ್ ಇಟ್ಟಿರ್ತೀವ್ರು ನಾವು ಅಕ್ಕಿಗೆ, ಅಗದಿ ಕಡಿಮೆ ಪಾಲಿಶ್ ಮಾಡಿದ್ದಕ್ಕೆ ಅದು ಅಕ್ಕಿ ಬಣ್ಣ ಕೆಂದ ಬಣ್ಣ ಬಂದಿರ್ಬೋದು, ಆದರೆ ಅದರಂಥ ರುಚಿ ಊಟ ಬೇರೆ. ನಮ್ಮ ಗೆಳೆಯರಿಗೆ, ನಮ್ಮ ಬೀಗರಿಗೆ ಎಲ್ಲ ಹಣ್ಣು ಮತ್ತು ಇವನ್ನೆಲ್ಲ ಕೊಟ್ಟಿರ್ತೀವ್ರು ನಾವು, ಭತ್ತ ಇದು ಅಕ್ಕಿ ಇದೆಲ್ಲ. ಏ ಎಷ್ಟು ಚಲೋ ಅದಾವಲು ನಿಮ್ಮ ಹೊಲ್ದಾಗ ಇನ್ನೂ ಅಂತ ಅಂತಾರ್ರಿ ಅವರು. ಸರ, ಅವರು ಇಷ್ಟೊಂದು ಮಾತು ಹೇಳಿದರು ಅಂತಂದ್ರೆ ನಾ ಇಷ್ಟು ಮಾಡಿದ ಶ್ರಮ ಎಲ್ಲ ಸಾರ್ಧಕಾಗಿ ಬಿಡ್ತೈತೆ, ನನಗೆ ಸಂತೋಷ ಭಾಳ ಇರ್ತೈತೆ ರೀ. ನಾ ಅಲ್ಲಿ ಗಿಡದ ತೆಳಗೆ ಹಂಗೆ ಏನೋ ಹಸುಗಳೆಲ್ಲ ಮಲ್ಕೊಂಬಿಟ್ಟಿರ್ತಾರೆ ನಾ ಗಿಡದ ತೆಳಗೆ, ಇಷ್ಟು ಆರಾಮ್ ನಿದ್ದೆ ಹತ್ತೈತೆ ನನಗೆ. ಅಷ್ಟು ನಿದ್ದೆ ನಮಗೆ ಯಾವ ಹಾಸಿಗೆ ಮೇಲೆ ಮಲ್ಕೊಂಡ್ರು ಅಷ್ಟು ನಿದ್ದೆ ಹತ್ತದಲ್ಲ ರೀ. ಅಷ್ಟು ಅಲ್ಲಿ ವಾತಾವರಣ ಎಷ್ಟು ಚಲೋ ಇರ್ತೈತೆ ಅಂದರೆ, ಸರ್ ಬೆಳಗ್ಗೆ ಎದ್ದು ಕೂಳೆಯಲ್ಲಿ ಹೋದಿವು ಅಂತಾರು ಹಲವಾರು ವಿಧ ವಿಧದ ಹಕ್ಕಿಗಳೆಲ್ಲ ಹಾಡುಗಳನ್ನು ಕೇಳ್ತೇವೆ ನಾವು. ಆ ಗಿಡ ಎಷ್ಟು ಸಂತೋಷವನ್ನು ಕೊಡ್ತೈತಿ. ನಾವು ಹಚ್ಚಿದ ಗಿಡಗಳು ಬೆಳೆದು ದೊಡ್ಡದಾಗಿ ಆ ಹೂವಾಗಿ ಅದು ಚಿಗರಿ ಹಣ್ಣುಗಳನ್ನು ಕೊಡುವಾಗ ಸರ್ ಎಷ್ಟು ಸಂತೋಷ ಆಕೈತಿ ಅಂತಂದ್ರೆ, ನಮ್ಮ ಮನೆಯ ನಮ್ಮ ಬಾಂಧವ್ರನ್ನ ನಮ್ಮ ಮಕ್ಕಳು ಮರಿಗಳನ್ನು ದೊಡ್ಡವರಾಗತ್ತಾರನೋ ಅಂತ ಅಷ್ಟು ಅನ್ನುವಂಥ ಒಂದು ಸಂತೋಷ. ನೈಸರ್ಗಿಕ ಕೃಷಿ ಮಾಡಿದಾಗ ಎರೆಹುಳು ಆಗಲಿ, ಅಂದರೆ ಪ್ರತಿಯೊಂದು ಪಕ್ಷಿಗಳಾಗಲಿ, ಅವಕ್ಕೆ ನಾವು ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಆದರೆ, ಈಗ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಆ ಮತ್ತು ಬೇರೆ, ಆದರೆ ಮಾಡಿರಿ, ಆದರೆ ಈ ನೈಸರ್ಗಿಕವಾಗಿ ಸಾಕಷ್ಟು ಸಾವಯವದ ದತ್ತವಾಗಿ ಸಾಕಷ್ಟು ಮಾಡ್ಬೋದು. ಸಾವಯವ ಕೃಷಿಯಿಂದ ಮಾಡಿದಂಥ ಭತ್ತ ಆಗಲಿ, ಯಾವುದೇ ಈ ಸಿರಿಧಾನ್ಯಗಳಾಗಲಿ, ಅವುಗಳಿಗೆ ಸಾಕಷ್ಟು ಬೆಲೆ ಇದೆ. ಈಗ ಒಂದಕ್ಕೆರಡು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾರೆ, ಅಲ್ಲಿ ಕೂಡ ನಾವು ಮಾಡ್ಬೋದು. ಆದರೆ ನಮ್ಮ ಸಾಂಪ್ರದಾಯಿಕತೆಯನ್ನು ಯಾಕೆ ಮರೆಯೋದು ಅಂತ, ನಮ್ಮ ಕೊಟ್ಟಿಗೆ ಗೊಬ್ಬರನ ಉಪಯೋಗ ಮಾಡೋಣ, ಈ ರಾಸಾಯನಿಕಗಳನ್ನ ಹಾಕೋದನ್ನು ಕಡಿಮೆ ಮಾಡೋಣ, ಪರಿಸರಕ್ಕೆ ಇನ್ನೂ ಹತ್ತಿರ ಆಗ್ತೀವಿ. ತಮ್ಮ ತೋಟದೊಳಗೆ 5.5 ಇಂಚ್ ನೀರು ಬಂದದ್ದು ಯಾಕೆ ಬಂತು ಅಂದರೆ, ಅಂತರ್ಜಲ ನೀವು ಪುನರ್ ನಿರ್ಮಾಣ ಮಾಡಿದ್ದೀರಿ. ಈ ಒಂದು 7 ವರ್ಷದೊಳಗೆ ನೀವು ಒಂದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದೀರಿ, ಆರ್ ಜಿ ತಿಮ್ಮಾಪುರ ಅವರು. ಈಗ ನೀವು ಬೆಳೀತಿರಲ್ಲ, ನಮ್ಮ ರೈತ ಬಾಂಧವರಿಗೆ ಸುತ್ತಮುತ್ತಲು ಭಾಗದವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಸಲಹೆ ನೀಡ್ತೀರಿ? ಸರ್, ನಮ್ಮ ಸುತ್ತಮುತ್ತಲು ಒಂದು 4-3 ಎಕರೆ ರೈತರದಾರಲ್ರಿ, ಅವ್ರಿಗೆ ಕನಿಷ್ಠ 1 ಎಕರೆ ನೀವು ಇಟ್ಕೊಳ್ರಿ. ಆ 1 ಎಕರೆ ಒಳಗೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಕಾಯಿಪಲ್ಯನ ಬೆಳೀರಿ. 1 ಎಕರೆಯೊಳಗನ ಸಣ್ಣದಾಗಿರುವಂಥ ಒಂದು ಅಕ್ಕಿನೋ ಇದು ಭತ್ತನೋ ಇಂಥವನ್ನೆಲ್ಲ ನೀವು ಬೆಳೆಯೋಕೆ ಶಕ್ಯೈತೆ. ನಿಮಗೆ ನೀವು ಅಷ್ಟು ಮಾಡಿದ್ರಿ ಅಂತಂದ್ರೆ 1 ಎಕರೆದೊಳಗನ ನೀವು ನಿಮ್ಮ ಆರೋಗ್ಯವನ್ನು ಕಾಕೊಳಕ್ಕೆ ಶಕ್ಯೈತೆ. ನಿಮಗೆ ಕನ್ನೇರಿ ಮಠದ ಸ್ವಾಮಿಗಳು ಏನು ಮಾಡಿದಾರೆ ಅಂದ್ರಿ, ಬರೀ 1 ಎಕರೆದೊಳಗೆ ನಿಮಗೆ ಬೇಕಾದಂಥ ಎಣ್ಣೆ ಕಾಳುಗಳಿರಬಹುದು, ಕಬ್ಬು ಇರಬಹುದು, ಊಟಕ್ಕೆ ಬೇಕಾದಂಥ ಜೋಳ, ಭತ್ತ, ಕಾಯಿಪಲ್ಯ ಎಲ್ಲನೂ 1 ಎಕರೆದೊಳಗೆ ನಿಮ್ಮ ಒಂದು ಕುಟುಂಬಕ್ಕೆ ಬೇಕಾಗುವಷ್ಟನ್ನು ನೀವು ಬೆಳ್ಕೊಳಕ್ಕೆ ಶಕ್ಯತೆ ಅಂತ ಆಗಲೇ ಸಿದ್ಧ ಮಾಡಿ ತೋರಿಸಿದ್ರು ಅವರು. ಯಾವುದು ಕೆಮಿಕಲ್ ಹೊಡಿಬೇಕಾಗಿಲ್ಲ, ಯಾವುದು ಯೂರಿಯಾ ಹಾಕಬೇಕಾಗಿಲ್ಲ, ಯಾವುದು ನಿಮ್ಗೆ ಮತ್ತು ಗೊಬ್ಬರಗಳನ್ನು ಹೊಸ ಗೊಬ್ಬರಗಳನ್ನು ಹಾಕಬೇಕಾಗಿಲ್ಲ. ನೀವು ಅಷ್ಟೊಳಗನ ನೀವು ಸ್ವತಂತ್ರವಾಗಿ ಬದುಕಾಕ 1 ಎಕರೆ ಸಾಕು ನಿಮ್ಗೆ ಅಂತ ಹೇಳ್ತಾರೆ ರೀ. ಅದಕ್ಕೆ ನಾ ಏನು ಹೇಳ್ತಾನೆ ಅವ್ರು ನಮ್ಮ ಗೆಳೆಯರಿಗೆ, ನೀವು 1 ಎಕರೆ ಸಲ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ 1 ಎಕರೆ ನೀವು ಸಾವಯವಕ್ಕೆ ಬರ್ರಿ. ನೀವು 1-2 ವರ್ಷ ನಿಮಗೆ ತೊಂದರೆ ಆಗ್ಬೋದು, 3ನೇ ವರ್ಷದಿಂದ ನೋಡಿದ ಸರಿಯಾಗಿ ಹೊಂದ್ಕೋತೀರಿ ನೀವು, ಆ ಭೂಮಿನ ಅಷ್ಟೊತ್ತು ನೋಡಿದ ಹೊಂದ್ಕೊಂಡ್ಬಿಟ್ಟಿರ್ತೈತಿ. ಹಂಗೆ ಮಾಡ್ಕೊಡ್ರಿ, ಉಳಿದದ್ದನ್ನು ನೀವು ಭತ್ತ ಹಾಕ್ಕೊಡ್ರಿ, ಉಳಿದದ್ದನ್ನು ನೀವು ಕಬ್ಬು ಹಾಕ್ಕೊಡ್ರಿ, ಸೋಯಾ ಅಂತ ರೊಕ್ಕದ ಬೆಳೆಯನ್ನು ಮಾಡ್ಕೊಡ್ರಿ, ರೊಕ್ಕದ ಬೆಳೆ ಬೇಕಾಕೈತಿ. ಆದ್ರೆ ಅವ್ರು ಭಾಳ ರೊಕ್ಕ 8 ಎಕರೆದೊಳಗೆ ಭಾಳ ರೊಕ್ಕ ತೊಗೊಳ್ತಾರೋ ನಮ್ಗೆ, ಅದ್ರ 8 ಎಕರೆದೊಳಗೆ ಕಡಿಮೆ ರೊಕ್ಕ ಐತೆ ಅಂತ ನೀವು ವಿಚಾರ ಮಾಡಬೇಡ್ರಿ. ನಾವು ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಆರೋಗ್ಯ ನಮ್ಮ ಆರೋಗ್ಯನೂ ಕಂಪೇರ್ ಮಾಡ್ಕೋಬೇಕಾಕೈತಿ. ನೀವು ಸಾವಯವಕ್ಕೆ ನೀವು ಶುರು ಮಾಡಿದಿರಿ ಅಂತಂದ್ರೆ ನೀವು ಎಷ್ಟು ಆರೋಗ್ಯವಾಗಿರ್ತೀರಿ ಅನ್ನೋದು ಕಲ್ಪನೆಯೇನ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ನಾ ಈಗ 72 ವರ್ಷ, ನಾ ಬಂದು ನಿಮ್ಮ ಹಿಮೇಲೆ ಎಲ್ಲರದ ಮೇಲೆ ದುಡಿಯಾಕತ್ತೀನಿ. ನಾ ಈಗ ನಾ ಅಕಸ್ಮಾತ್ ಮನೆಯೊಳಗನ ನಾನು ಪೆನ್ಷನ್ ಎಲ್ಲ ತೊಗೊಂಡ್ಕೊಂತೀನಿ ಅಂತಂದ್ರೆ ಇಷ್ಟು ಆರೋಗ್ಯವಂತಾಗಿ ಇರಕ್ಕೆ ಸಿಕ್ಕಿದ್ರಿಕ್ಕಿಲ್ಲ ರೀ. ನಂಗೆ ನಾವು ಹೊಲ್ದಾಗ ನಾ ದುಡಿದು ನೋಡ್ಬೇಕತ್ತಿದ್ರೆ ನಂಗೆ ಭಾಳ ಖುಷಿ ಅನಿಸ್ತೈತೆ ರೀ. ನನಗೆ ನಮ್ಮ ಗೆಳೆಯರೆಲ್ಲರೂ ಹೇಳ್ತಾರೆ ನನಗೆ, ಏ ನೀವು ಹೊಲ್ದಾಗ ಎಲ್ಲ ದುಡಿಯಾಕೈತಿ ಅಂತ ಇನ್ನೂ ಗಟ್ಟಿ ಉಳಿದು ನೋಡು ಅಂತ ಅಂತಾರೆ ರೀ ನನಗೆ ಅವ್ರು.

ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಾದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು, ಮೂರು ಮಾತ್ರ, ಹನ್ನೆರಡು ಅಟ್ಟತಾಳ. ಇದುವರೆಗೆ ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಾದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಎವರೇಜ್ 3,859 4,750 ರೂಪಾಯಿಗಳು, ಉದ್ದಿನಕಾಳು 2,077 ರೂಪಾಯಿಯಿಂದ 6,307 ರೂಪಾಯಿಗಳು, ಧನಿಯಾ ಸ್ಥಳೀಯ 11,079 ರೂಪಾಯಿಗಳು, ಅಲಸಂದೆ ಕೌಪಿಯ 7,201 ರೂಪಾಯಿಗಳು, ಹೆಸರುಕಾಳು 2,300 ರೂಪಾಯಿಯಿಂದ 7,229 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗೆಜ್ಜೆ ಶೇಂಗಾ 2,801 ರೂಪಾಯಿನಿಂದ 8,369 ರೂಪಾಯಿಗಳು, ಬಿಳಿ ಜೋಳ 2,269 2,850 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,654 1,819 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 4,729 4,869 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 4,769 6,482 ರೂಪಾಯಿಗಳು, ತೊಗರಿ 1,517 2,069 ರೂಪಾಯಿಗಳು, ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2025 ರಿಂದ 2,351 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್